ಡಾಕ್ಟರ್ ಚೀಟಿ ತೆಕೊಂಬಾ. ವೈದ್ಯರ ಸಲಹೆ ಇಲ್ಲದೆ ಔಷಧಿ ಅಂಗಡಿಯಿಂದಲೇ ನೇರ ಔಷಧಿ ಖರೀದಿ ಅಪಾಯಕಾರಿ. ಧೂಮಪಾನ ಚಟ ಮೊದಲು ಜೇಬನ್ನು ಸುಡುತ್ತದೆ, ಬಳಿಕ ಶ್ವಾಸಕೋಶವನ್ನು. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಶಿಕ್ಷಾರ್ಹ ಅಪರಾಧ. ಸುಖಿ ಜೀವನ ನಮ್ಮ ಆಯ್ಕೆ. ತಂಬಾಕು ಅಲ್ಲವೇ ಅಲ್ಲ. ಅಲ್ಲವೇ ಅಲ್ಲ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಶಹಾಲಿ ಹಮಾರಿ. ಅಬ 70 ವರ್ಷ ಸೇ ಅಧಿಕ ಉಮ್ರ ಕೇ ದೇಶ್ ಕೇ ಹರ್ ಬುಜುರ್ಗ್ ಕೋ ಅಸ್ಪತಾಲ್ ಮೇ ಮುಫ್ತ ಇಲಾಜ್ ಮಿಲೇಗಾ. ದೇಶ್ ಕೇ ಯುವಾವೋ ನೇ ಲಿಯಾ ಹೈ ನ್ಯೂ ಇಯರ್ ರೆಸೊಲ್ಯೂಷನ್. 70 साल के पार सभी बुजुर्गों का आयुष्मान वै वंदना कार्ड बनाने का, 5,00,000 रुपए के मुफ्त उपचार का उपहार पहुंचाकर भारत को आयुष्मान बनाने का. आज ही आयुष्मान ऐप डाउनलोड करें और 70 वर्ष या उससे अधिक आयु के बुजुर्गों का आयुष्मान वै वंदना कार्ड बनवाएं. अधिक जानकारी के लिए 14555 पर कॉल करें. ರೈತ ಮಿತ್ರರೇ, ಈಗ ಕೇಳೋಣ ನಿಮ್ಮ ಮನರಂಜನೆಗಾಗಿ ಚಿತ್ರಗೀತೆಗಳನ್ನು. ಮೊನ್ನೆ ತಾನೇ ಮಕರ ಸಂಕ್ರಮಣದ ದಿನವನ್ನು ಅದ್ಧೂರಿಯಾಗಿ ಬಹಳ ವಿಜೃಂಭಣೆಯಿಂದ ಹೊಲ ಗದ್ದೆಗಳಲ್ಲಿ, ನದಿಯ ಬದುಗಳಲ್ಲಿ, ನದಿಯ ತೀರಗಳಲ್ಲಿ ಬುತ್ತಿಯನ್ನು ಕಟ್ಕೊಂಡು ನದಿ ಸ್ನಾನ ಮಾಡಿ ನಮ್ಮ ರೈತ ಬಾಂಧವರೆಲ್ಲ ಖುಷಿಯಿಂದ ಅದೇ ಸಂಭ್ರಮದಲ್ಲಿ ಇದ್ದಾರೆ. ಹಾಗಾಗಿ ಪುಟ್ನಂಜ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಸಾಹಿತ್ಯ ಸಂಗೀತ ಹಂಸಲೇಖ ಅವರದು, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸುಗ್ಗಿ ತಂದವಳಾರಮ್ಮ, ಈ ಹುಗ್ಗಿ ತಂದವಳಾರಮ್ಮ, ಈ ಅಂಬಲಿ ತಂದವಳಾರಮ್ಮ, ಈ ಓಕುಳಿ ತಂದವಳಾರಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. ಭೂಮಿ ತಾಯಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ಚಿತ್ರ ಅವರು ಕೂಡ ಧ್ವನಿಗೂಡಿಸಿರುವ ಈ ಗೀತೆ ಪುಟ್ನಂಜ ಚಿತ್ರದು. ಕಾಳು ಬಿತ್ತಿದರು ಬೇಡ ಅನರಮ್ಮ, ಹೋ ಬೇಡ ಇರರಮ್ಮ. ಈ ಕೆಂಚ ಗೊಬ್ಬರ ಹರವಿದರು ಅಚ್ಚಮ್ಮ ಮೆಚ್ಚಮ್ಮ, ಈ ಎಡಚ ಕವಣೆ ಬೀರಿದರು ಪಾಪ ಅನರಮ್ಮ, ಕೋಪ ಇರರಮ್ಮ. ನಮ್ಮ ಅಮ್ಮ ಎಂದು ಎಲ್ಲೂ ಮೇಲು ಕೀಳು ಮಾಡಿಲ್ಲ, ಮಕ್ಕಳಾಗಿ ನಾವು ಅವಳ ಲಾರಿ ಹಾಡಬೇಕಮ್ಮ, ಈ ಸುಗ್ಗಿ ತಂದವಳಾರಮ್ಮ, ನಮ್ಮಮ್ಮ ನಮ್ಮಮ್ಮ, ಈ ಸುಗ್ಗಿ ತಂದವಳಾರಮ್ಮ, ಭೂಮಿ ತಾಯಮ್ಮ, ಈ ಅಂಬಲಿ ತಂದವಳಾರಮ್ಮ, ನಮ್ಮಮ್ಮ ನಮ್ಮಮ್ಮ, ಈ ಓಕುಳಿ ತಂದವಳಾರಮ್ಮ, ಭೂಮಿ ತಾಯಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. ನಮ್ಮಮ್ಮ ನಮ್ಮಮ್ಮ, ನಮ್ಮಮ್ಮ ನಮ್ಮಮ್ಮ, ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ರೈತ ಬಂಧವರೇ, ಈಗ ಕೇಳೋಣ ಮೌನ ಗೀತೆ. ಈ ಚಿತ್ರದ ಒಂದು ಗೀತೆಯನ್ನ ರಾಜ್ಕುಮಾರ್ ಭಾರತಿಯವರ ಧ್ವನಿಯಲ್ಲಿ ಕನಕದಾಸರ ಕೃತಿ. ಯಾರು ಕಲ್ಲಿನಲ್ಲಿ ಹುಟ್ಟಿದ ಕೂಗುವ ಕಪ್ಪಿಗೆ ಅಲ್ಲೇ ಆಹಾರವನು ನಿರ್ಮಿಸಿದ್ದವರು ಯಾರು ಬಲ್ಲಿದನು ಕಾಗಿ ನೆಲೆಯಾದಿ ಕೇಶವರಾಯ